अमरनाथ यात्रा ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ ಪರಗಟ್ಟಗೇರಿಗಳಾನ ನೆಲ್ಲಿರ ಆಕಾಶ್ ಮೊನ್ನಪ್ಪ ಎಂಗಡ ಪೊಣ್ಣು ಸುಷ್ಮಿತಾ ಎಂಗ ನಿನಾಂದು ಮರಣಪಟ್ಟಿತು. ಇರುವತ್ತೇಳು ಬೈತ್ರ ನೆಲ್ಲಿರ ಸುಷ್ಮಿತಾ ಎಂಗಡ ತಾಮನೆ ಪುಳ್ಳಂಗಡ ಇಂಗಡ ಆಕಿರಿ ಕಾರ್ಯ ನಾಳೆ ಪೊಲಾಕ ಒಂಬತ್ತು ಗಂಟೆಗ ಎಂಗಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕ ಕರಾರ್ಚಿಟ್ಟಿತು. ತಾಳತ್ತು ಮನೆ ನಿವಾಸಿ ದಿವಂಗತ ಸೂದನ ಸೋಮಣ್ಣನವರ ಮಗ ಪುನೀತ್ ಕುಮಾರ್ ಅವರು ಇಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿರುತ್ತಾರೆ. 32 ವರ್ಷ ಪ್ರಾಯದ ಸೂದನ ಪುನೀತ್ ಕುಮಾರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ತಾಳತ್ತು ಮನೆಯಲ್ಲಿರುವ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮದೆನಾಡು ಗ್ರಾಮದ ಬಾರನ ದಿವಂಗತ ನಿಂಗಪ್ಪ ಅವರ ಪತ್ನಿ ವಿಜಯ ಅವರ ತಾಯಿ ಜಾಂಬವತಿ ಅವರು ಇಂದು ನಿಧನರಾದರು. ತವರು ಮನೆ ಉದಯನ 87 ವರ್ಷ ಪ್ರಾಯದ ಬಾರನ ಜಾಂಬಾವತಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮದೆನಾಡಿನ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ವಿಮಯ. ನಿನಾಂದು ಮಡಿಕೇರಿ ತಾಲೂಕು ಪಂಚಾಯತಿರ ಎಸ್ಡಿಎಸ್ವೈ ಸಭಾಬಾಡೆಲು ಬಸವ ಪಿಂಗ ಅಂಬೇಡ್ಕರ್ ವಸತಿ ಯೋಜನೆ ರಡಿಲು ಶಾಸಕ ಕೆಜಿ ಬೋಪಯ್ಯ ಇಂಗ ಮಡಿಕೇರಿ ತಾಲೂಕರ 373 ಫಲಾನುಭವಿಯಕ್ಕ ಮನೆ ಕಟ್ಟುವಕ್ಕ ಆದೇಶ ಕಾಗದ ಕೊಡುತ್ತತು. ಅಲ್ಲಿಂಜ ತಕ್ಕ ಪರಂದ ಅವು ಮನೆ ಇಲ್ಲತ ಇಂಗ ಫೆಬ್ರವರಿ ಆಕೇರಿರ ಉಳಲು ಮನೆ ಕಟ್ಟುವ ಪಣಿನ ತೂಕೊಂಡು ಮನೆ ಇಲ್ಲತ ಫಲಾನುಭವಿಯಕ್ಕ ಸಂಬಂಧಪಟ್ಟನಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಅನನೆ ಉಪಾಧ್ಯಕ್ಷಂಗ ಕೊಡುತ್ತಿತ್ತುಳ ಪಟ್ಟಿಗೆ ಒಪ್ಪಿಗೆ ಕಟ್ಟಿತು. ಎಲ್ಲ ಗರಿಬಂಗಕ್ಕೂ ಸರ್ಕಾರ ಹತ್ರ ವಸತಿ ಯೋಜನೆ ಕೊಟ್ಟೊಂಡು ದಾರು ವಾಸಕ್ಕೆ ಮನೆ ಇಲ್ಲ, ಕರೆಂಟ್ ಇಲ್ಲ ಎಂದು ಅಣ್ಣುವ ಕಾಗ ಈ ನಿಟ್ಟಿಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಮಿನ್ಯಕ್ ಬರೊಂಡು ಅನನೆ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಕಂಪಕ್ಕೆ ಸಂಬಂಧಪಟ್ಟನಕ್ಕೆ ವಿಜ್ಞಾನಿಯಡ ವರದಿ ಕೊತ್ತನಕ್ಕೆ ದಾರು ಬೊತ್ತತೆ ಎಚ್ಚರತೆ ಇರೊಂಡು ಪ್ರಕೃತಿ ವಿಕೋಪಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಲೂ ಜಿಲ್ಲಾಡಳಿತ ತಂಜ 50,000 ರೂಪಾಯಿ ಬಿಡುಗಡೆ ಮಾಡಿತಂದು ಅವು ಅಣ್ಣುಚಿ. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರ ಉಳಿದಿತು ಕೊಡಪ ಫಾರ್ಮ್ ಡಿ ಡಿಕ್ಲರೇಷನ್ಗೆ ಪ್ರಿಂಟಿಂಗ್ ಫೀಸ್ಲು ವಿನಾಯಿತಿ ಕೊಡಪನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಸರ್ಕಾರಕ್ಕೆ ಮನವಿ ಕೊಡುತ್ತಿತ್ತು. ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವು ಇಕ್ಕಾಯಿತು ಬಂದ ಸಂದರ್ಭದಲ್ಲಿ ಚರ್ಚೆ ನಡೆದಿತ್ತು. ಕಾವೇರಿ ಫ್ರಾಸ್ ಸಂಯೋಜಿತ ತಂತ್ರಾಂಶದ ಕಾಫಿ ಬೆಳೆಗಾರ ಉಳಿದಿ ಕೊಡಪ ಡಿಕ್ಲರೇಷನ್ ಫಾರ್ಮ್ ಬಿ ಬೋರೆ ರೈತಂಗಕ್ಕೆ ವಿನಾಯಿತಿ ಕೊಡ್ತಾನಕ್ಕೆ ಕಾಫಿ ಬೆಳೆಗಾರಕ್ಕೂ ವಿನಾಯಿತಿ ಕೊಡ್ಕೊಂಡು ಜಿಲ್ಲಾಧಿಕಾರಿ ರೇಂಗ ಸರ್ಕಾರ ಹತ್ರ ಮುಖ್ಯಮಂತ್ರಿ ರೇಂಗಡ ಪ್ರಧಾನ ಕಾರ್ಯದರ್ಶಿಗೆ ಕಾಗದ ಉಳಿದಿತ್ತು. ರಾಜ್ಯದ ಅರ ಮಳೆ ಆಯಂಡುಳ್ಳೋ ಕೊಡಗು ಕೂಡನನ್ನಕ್ಕೆ ಬೋರೆ ಬೋರೆ ಜಾಗತ್ತು ನಡ್ಕೊಂಡಿಂಜ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಭಿಯಾನ ಈ ತಿಂಗ ಇಪ್ಪಿಲ್ಲ ಎಂದು ಕಂದಾಯ ಇಲಾಖೆಯ ಸರ್ಕಾರ ಹತ್ರ ಉಪ ಕಾರ್ಯದರ್ಶಿ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಬುಡತೆ ತೊರಂಜಂಡುಳ್ಳೋ ಮಳೆ ನುಂಡು ಡಿಸಿ ಕಚೇರಿರ ಅಡಿಭಾಗ ಜರಿಯುವನ್ನಕ್ಕೆ ಉಂಡು ಇಂಗು ಮುಪ್ಪಡೆ ಕ್ರಮ ಆಯಿತು. ಮಡಿಕೇರಿಂಜ ಮಂಗಳೂರುಕ್ಕೆ ಪೋಪೈಂಗ ಪಿನ್ನ ಮಡಿಕೇರಿಕ್ಕೆ ಮಂಗಳೂರುಂಜ ಬಪ್ಪೈಂಗ ಮೇಕೇರಿ ತಾಳತ್ ಮನೆ ಅಪ್ಪಂಗಳ ರೋಡ್ ಕಾಲೆ ಪೋಪನಕ್ಕೆ ಮಡಿಕೇರಿ ರೋಡ್ನ ಬಂದ್ ಮಾಡಿತು. ಪೊಲೀಸ್ ಇಲಾಖೆ ಎಚ್ಚರ ಕೊಡುತ್ತಿತ್ತು. ಕೊಡಗು ರೆಡ್ ಕ್ರಾಸ್ ಸಂಸ್ಥೆಯ ಆದನೆಯಲ್ಲಿ ಜಿಲ್ಲೆಯ ಜನಕ್ಕೆ ಇಕ್ಕಾಕಲೆ 2.5 ಲಕ್ಷ ಮಾಸ್ಕ್ನ ಕೈಂಜ ಓರು ತಿಂಗ ತಂಜ ಕೊಡುತ್ತಿತ್ತು. ಸಂಸ್ಥೆಯ ಜಿಲ್ಲಾ ಸಭಾಧ್ಯಕ್ಷ ಆಯ್ತುಳ್ಳೋ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗಡ ಸೂಚನೆ ಪೋಲೆ ಜಿಲ್ಲೆಯ ಸ್ಕೂಲ್ ಕಾಲೇಜ್ಗೆ ಇಕ್ಕಾಕಲೆ ಮಾಸ್ಕ್ ಕೊಡುತ್ತಿತ್ತು ಉಂಡು ಮಿನ್ಯಕ್ಕೆ ಜನರ ಆರೋಗ್ಯತ್ರ ರಕ್ಷಣೆ ಕಾಯಿತು. ಜಿಲ್ಲೆಯ ಗ್ರಾಮ ಪಂಚಾಯಿತಿಗೆ ಮಾಸ್ಕ್ ಕೊಡಪ ಕಾರ್ಯ ಮಾಡುವ ಅನನ್ಯ ಮಳೆ ನುಂಡು ಶುರು ಆಯ್ತುಳ್ಳೋ ಕಾಳಜಿ ಕೇಂದ್ರಕ್ಕೆ ಸಂಸ್ಥೆಂಜ ಮಾಸ್ಕ್ ಕೊಡುತ್ತಿತ್ತು ಎಂದು ಪ್ರಕಟಣೆ ಅರಿಚಿಟ್ಟಿತು. ಮಡಿಕೇರಿ ಫೀಡರ್ಲು ಅವಶ್ಯ ರಿಪೇರಿ ಪಣಿ ಉಳ್ಳಾನುಗುಂಡು ನಾಳೆ ಪೊಲಕ 10 ಗಂಟೆಯಿಂದ 5 ಗಂಟೆ ಕತನೆ ಶುಂಠಿಕೊಪ್ಪ ಚೆಟ್ಟಳ್ಳಿ ಮಾದಾಪುರ ಮಡಿಕೇರಿ ಟೌನ್ ಪೊಯ್ಕೇರಿ ಗಾಳಿಬೀಡು ಮೇಕೇರಿ ಕಡಗದಾಳು ಸುತ್ತಮುತ್ತ ಕರೆಂಟ್ ಇಪ್ಪಲ ಎಂದು ಸೆಸ್ಕ್ ಇಂಜಿನಿಯರ್ ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕೊಡಗಲಿ ಬುಟ್ಟು ಬಿಡದೆ ಒಂದೇ ಸಮ ಸುರಿತಿರುವ ಮಳೆಗೆ ಡಿಸಿ ಕಚೇರಿ ಕೆಳಭಾಗಲಿ ಜರಿವ ಸಾಧ್ಯತೆ ಇರುವುದರಿಂದ ಮಡಿಕೇರಿಯಿಂದ ಮಂಗಳೂರಿಗೆ ಹೋಗವು, ಮಡಿಕೇರಿಗೆ ಮಂಗಳೂರಿಂದ ಬರೋ, ಮೇಕೇರಿ ತಾಳತ್ಮನೆ ಅಪ್ಪಂಗಾಳ ಮಾರ್ಗಕ್ಕಾಗಿ ಓಡಾಡುವಂಗೆ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿತು. ಭಾರಿ ಮಳೆಯಿಂದ ಜಿಲ್ಲೆನ ಬೇರೆ ಬೇರೆ ಜಾಗಗಳಲ್ಲಿ ಮನೆ ಬರೆ ಸೇರಿದಂಗೆ ಮಡಿಕೇರಿ ಕಾಟಗೇರಿಯಲ್ಲಿ ಗಿಡ ಮರಗಳೊಟ್ಟಿಗೆ ಭೂಮಿ ತನ್ನಷ್ಟಕ್ಕೆ 12 ಕುಸಿದು ಕೆಳಗೆ ಹೋಗಿದ್ದು, ಸುಮಾರು 1/2 ಎಕರೆ ಕಾಫಿ ಅಡಿಕೆ ಬಾಳೆ ಸೇರಿದಂಗೆ ಭೂಮಿಯೊಳಗೆ ಹೋಗಿದ್ದ. ಹಂಗೆ ಚೆಟ್ಟಳಿ ಮಡಿಕೇರಿ ರೋಡ್ ಅಪಾಯಲ್ಲಿ ಹುಟ್ಟು ಜನ ಎಚ್ಚರಿಕೆಯಿಂದ ಇರೋಕು, ಸಾರ್ವಜನಿಕರ ಸುರಕ್ಷತೆ ಮತ್ತೆ ಎಚ್ಚರಿಕೆಗಾಗಿ ಅವಶ್ಯ ಕ್ರಮ ತಗೊಳ್ಳೋಕುತ್ತ ಶಾಲಾ ಶಿಕ್ಷಣ ಮತ್ತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶವು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಳು. ಮಡಿಕೇರಿ ಮಿಲಿಟರಿ ಕ್ಯಾಂಟೀನ್ಗೆ ನಾಳೆ ಸಾಮಾನುಗ ಬರೆದ್ರಿಂದ ನಾಳೆ ಯಾವುದೇ ವ್ಯಾಪಾರ ವಹಿವಾಟು ಇರದುಲೇತ ಕ್ಯಾಂಟೀನ್ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದಳು. 66 KV ವಿದ್ಯುತ್ ಮಾರ್ಗಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತ 5 ಗಂಟೆ ಮುಟ್ಟ ಶುಂಠಿಕೊಪ್ಪ ಮತ್ತು ಮಡಿಕೇರಿ ವಿದ್ಯುತ್ ಉಪಕೇಂದ್ರಕ್ಕೆ ಸಂಬಂಧಿಸಿದ ಶುಂಠಿಕೊಪ್ಪ, ಚಟ್ಟಳ್ಳಿ, ಮಾದಾಪುರ, ಮಡಿಕೇರಿ ಟೌನ್, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ, ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ರಾಜ್ಯಾದ್ಯಂತ ಇಂದು ಮತ್ತೆ ನಾಳೆ ಭಾರಿ ಮಳೆ ಆಗುವ ಸಾಧ್ಯತೆ ಇದ್ದು ಮಂಗಳವಾರದಿಂದ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಹುಟ್ಟುತ್ತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತು. ಕರ್ನಾಟಕ ಜಾನಪದ ಅಕಾಡೆಮಿ 2021 ಜನವರಿ 1 2021 ಡಿಸೆಂಬರ್ 31 ಮುಟ್ಟ ಸುರಿ ಅವು ತಿಳಿಸಿಳು. ರಾಜ್ಯದ ಕ್ರೀಡಾಪಟುಗ ಕಳೆದ 5 ವರ್ಷಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅತ್ಯುತ್ತಮ ಸಾಧನೆಗಳನ್ನ ಗುರುತಿಸಿ ಕ್ರೀಡಾ ಪೋಷಕರಿಗೆ 2022-23 ಸಾಲಿ ₹5,00,000 ನಗದು ಇನಾಮಗಳೊಟ್ಟಿಗೆ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಕೊಟ್ಟು ಗೌರವಿಸುವೆ. ಅರ್ಜಿ ನಮೂನೆನ ಕ್ರೀಡಾಪಟುಗ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನರಲ್ ತಿಮ್ಮಾಯಿ ಕ್ರೀಡಾಂಗಣ, ಮಡಿಕೇರಿಯಿಂದ ಬರುವ ಆಗಸ್ಟ್ 4 ಪಡ್ಕಣಕ್ಕೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ.